ನಾಲ್ಕು ಹಗಿ ಅವು ಒಂದೊಂದು ಗಿಡಕ್ಕೆ ನಾಲ್ಕು ನಾಲ್ಕು ಹಗಿ ಕೂತಾವ್ರಿ. ಮತ್ತೆ ಇದೇನು ರೀ ಮ್ಯಾಲೆಲ್ಲ ತಾವು ಜಾಳಿಗೆ ಹೊದಿಕೆ ಮಾಡಿದಿರಿ, ಏನು ಕಾರಣ ಇದು? ಅವು ಜಾಳಿಗೆ ಹೊದಿಕೆ ಸ್ವಲ್ಪ ಮೊದಲು ನೀರಿಗೆ ಒಗೆದಿದ್ದು ರೀ, ಅವು ನೀರಾಗಿ ಮುನಿಗೆ ಅವು ಮೀನ ಮೇಲೆ ಬರಾಕತ್ತಿದ್ದು ರೀ, ಅಂಥ ಪಕ್ಷಿ ಬಂದು ತಿನ್ನಾಕತ್ತಿದ್ದು ರೀ. ಅಂಥ ಅದನ್ನು ಪಕ್ಷಿ ಅಂತ ತಿನ್ನೋದು ನೋಡ್ಕೊಂಡು ಕಿಸಿಂದ ಮತ್ತೊಂದೊಂದು ರೌಂಡ ಪೂರ್ತಿ ನೆತ್ತಿ ಮ್ಯಾಗ ಒಂದೊಂದು ಕಂಬ ಹಾಕಿ ಅವನ ಹೈಟ್ ಮಾಡ್ಕೊಂಡಿರಿ ಒಂದು ಜಾಳಿಗೆ. ಅಂದ್ರೆ ಮೀನು ಸಾಕಾಣಿಕೆ ಕೂಡ ತಾವು ಮಾಡಿದಿರಿ? ಹಾಂ, ಮೀನು ಸಾಕಾಣಿಕೆ ಮಾಡಿದ್ದೀವಿ ರೀ. ಎಷ್ಟು ಮೀನು ಅದಾವ್ರಿ ಇದರಲ್ಲಿ? ಇದರೊಳಗೆ 6,000 ಅದಾವ ರೀ. ಎಲ್ಲಿಂದ ತಂದ್ರಿ ಇದನ್ನು? ಬಿಜಾಪುರ ಭೂತ್ನಾಳ್ ಕೆರೆ ಅವ್ರು ಕೊಟ್ಟಾರ. ಮೀನಿಗೆ ಎಷ್ಟು ರೂಪಾಯಿ ಅಂತ ತಾವು ತಂದ್ರಿ? ಅವು ಒಂದು ಮೀನಿಗೆ 1 ರೂಪಾಯಿ ಅಂತ ತಗೊಂಡಾರ ರೀ ಅವ್ರು. ಒಟ್ಟಾರೆ 6,000 ಮೀನುಗಳನ್ನು ತಂದ್ರಿ? 6,000 ಮೀನು ಅದಾರ. ಯಾವ್ಯಾವ ತಳಿಗಳನ್ನು ತಂದ್ರಿ? ಕಟ್ಲಾ ಒಂದು ರೀ, ರೂ ಒಂದು, ಎರಡು ಕೊಟ್ಟಾರ ರೀ ಅವ್ರು. ಎರಡು ತಳಿ ತಂದಿರಿ. ಮತ್ತೆ ಇನ್ನೊಂದು ತಳಿಯ ಮೀನುಗಳನ್ನು ಕೊಡ್ತಿರ್ತಾರೆ, ಅದನ್ನ ಯಾಕೆ ತಾವು ತಂದಿಲ್ಲ? ಅವರು ಏನು ಹೇಳಿದ್ರಿ, ಕೈಯು ಕಟ್ಲಾ ಮತ್ತು ರೂ ಬಿಟ್ಟ ನಂತರ ಒಂದು ತಿಂಗಳ ನಂತರ ಆತುರ್ನ ಬಿಡ್ಬೇಕಂತ ಹೇಳ್ಯಾರಿ. ಆದ್ರೆ ಏನು ಬಿಡು ಟೈಮ್ ಬಂದದ್ರಿ, ತರಬೇಕಾಗಿದ್ರಿ, ತಂದು ಅವನು ಬಿಡ್ತೀವ್ರಿ. ಈಗ ಇದು ಮೊದಲ ಬಾರಿ ತಾವು ಮೀನು ಸಾಕಾಣಿಕೆ ಮಾಡ್ತಾ ಇರೋದು? ಹಾಂ, ಇದು ಮೊದಲ ಬಾರಿ ಸರ್. ಮತ್ತು ಇದನ್ನು ತಾವು ಯಾವ ರೀತಿ ಪಾಲನೆ ಮಾಡ್ತಾ ಇದ್ದೀರಿ, ಏನು ಇದರ ಆಹಾರ ಪದ್ಧತಿ, ಎಷ್ಟೆಷ್ಟು ಹಾಕ್ತಾ ಇದ್ದೀರಿ, ಇದು ಮಾಹಿತಿ ಎಲ್ಲ ಎಲ್ಲಿ ಪಡ್ಕೊಂಡ್ರಿ? ಇವು ಮೊದಲು ಮೀನು ಸಾಕಾಣಿಕೆ ಮಾಡಿದವ್ರ ಕಡೆ ಮಾಹಿತಿ ತಗೊಂಡಿವಿ ರೀ. ತಕ್ಕೊಂಡು ಅವ್ರೇನು, ನಾವು ಡೈಲಿ ಮೊದಲು ಏನೈತಿ, ಒಂದು 15 ದಿವಸ 4 ಸೇರ ಅದಕ್ಕೆ ಆಹಾರ ಕೊಡ್ತಿದ್ದೀವಿ ರೀ. 4 ಕೆಜಿ ಏನು ಕೊಡ್ತಿದ್ರಿ? 4 ಕೆಜಿ ಗೊಂಜಾಳ ನುಚ್ಚರಿ, ಅಕ್ಕಿ ಮತ್ತು ಗೋಧಿ ಎಲ್ಲ ಮಿಕ್ಸ್ ಮಾಡಿ ಬೇಸಾನ್ ಮಾಡ್ಕೊಂಡು ತಂದು ಕಿಸಿಂದ ಅದಕ್ಕೆ ಒಗೀತಿದ್ದೀವಿ ರೀ. ಆಮೇಲೆ ಒಂದು ದಿನ ಬಿಟ್ಟು ಒಂದು ದಿನ ದನಗಳು ಸಗಣಿ ಒಗೀತೀವಿ ರೀ. ಸಗಣಿ ಯಾಕೆ ಒಗೀತೀರಿ ತಾವು? ಸಗಣಿ ಒಗಿದ್ರಂತ ಅದು ಮೀನಿಗೆ ಆಹಾರ ಅತ್ತೇಳಿ ಅಂದ ಒಗಿ ಹಾಕ್ತೀವಿ ರೀ. ಮುಂದೆ ಮೇಲಾಗಿ ಅದರಿಂದ ನಾವು ನೀರು ಜಮೀನಿಗೆ ಉಪಯೋಗ ಮಾಡ್ತೀವ್ರಿ. ಅದು ಗೊಬ್ಬರದ ನೀರಿನ ಒಳಗೆ ಕೂಡಿಕೆಸಿಂದ ಬೆಳಿಗ್ಗೆ ಚಲೋ ಆಗತ್ತೆ ರೀ ಅದು. ಮತ್ತು ಇದು ಹೊಂಡ ಎಷ್ಟು ದಿವಸ ತಮಗೆ ನೀರು ಪೂರೈಕೆ ಮಾಡ್ಬೋದು ರೀ ಬೇಸಿಗೆ ಕಾಲದಲ್ಲಿ? ಬೇಸಿಗೆ ಕಾಲದಲ್ಲಿ ಇದು ನಾವು ಒಂದು 8 ಎಕರೆವರೆಗೆ ಡ್ರಿಪ್ ಮುಖಾಂತರ ನಾವು ಉಪಯೋಗ ತಗೋಬೋದು ರೀ 4 ತಿಂಗಳಂತೂ. ಮತ್ತಿದು ಒಂದು ಕಡೆಗೆ ಒಂದು ದೊಡ್ಡ ಸೈಜಿನ ಪೈಪ್ ಹಾಕಿದಿರಲ್ಲ ಈ ಮೂಲೆಯಲ್ಲಿ, ಎದ್ರ ಸಲುವಾಗಿ ಹಾಕಿದ್ರಿ ಇದು? ಆ ಪೈಪ ಈಗ ನೆಲದ ಲೆವೆಲ್ಕೆ ಪೈಪ್ ಒಂದು ಒಗೆದಿದ್ರು ಹೊಂಡಕ್ಕೆ. ಅದು ಯಾಕೆ ಒಗೆದಿವತ್ತಂದ್ರೆ ರೀ, ಮೋಟ್ರ್ ಇಲ್ದಾನ ತನ್ನಿಂದ ತಾನ ನೀರು ಹೊರಗಡೆ ತಗೊಳ್ಳೋ ಸಲುವಾಗಿ ರೀ. ನಾವು ಹಾಲ್ ತಿರುಗಿಬಿಟ್ಟಿವಿ ಅಂದ್ರೆ ರೀ, ಅದು ತಾನ ಡ್ರಿಪ್ಪಿನ ಮುಖಾಂತರ ನೀರು ಡ್ರಿಪ್ ಪೈಪ್ ಮುಖಾಂತರ ಡ್ರಿಪ್ಪಿಗೆ ನೀರು ಹೋಗತ್ತಿರೋದು, ಕರೆಂಟ್ ಅವಶ್ಯ ಇಲ್ಲ ರೀ. ಮತ್ತಿನ್ನು ಹೊಂಡದಿಂದ ತಳಗಿಳಿಯೋನು ಅಂತಾರೆ? ಆ ಮುಂದೆ ಮೋಟ್ರ್ ಆಗಬೇಕಾಗತ್ತೆ ರೀ, ಅನಿವಾರ್ಯ ಆಗಿ ಮೋಟ್ರ್ ಬೇಕಲ್ರಿ. ಅಲ್ರಿ, ಈಗ ನಾವು ಹೊಂಡದಿಂದ ತಳಗೆ ಇಳಿದುಕೊಂಡು ಹೋಗೋಣ್ರಿ ಹೊಲದ ಕಡೆಗೆ. ಹಾಂ, ಹೋಗೋಣ ನಡ್ರಿ ಅಂತ. ಮತ್ತು ಇಲ್ಲಿ ಏನು ಗಿಡಗಳು ಹಚ್ಚಿದಿರಲ್ಲ, ಮಾವಿನ ಗಿಡಗಳು ಎಷ್ಟು ಸಮೀಪ ಹಚ್ಚಿದಿರಲ್ಲ? ಹ್ಞೂ ರೀ, ಇವು ಅಲ್ಟ್ರಾ ಹೈಡ್ರೆನ್ಸಿಟಿ ಅಂತೇಳಿ ಹೊಸ ಸಿಸ್ಟಮ್ ಅಂದತ್ರಿ ಅದು. ಅದಕ್ಕೆ ಇದನ್ನೆಲ್ಲ ಕೆಲವೊಂದು ಕಡೆ ನೋಡ್ಕೊಂಡು ಬಂದಿದ್ದೀವಿ ನಾವು ಮಹಾರಾಷ್ಟ್ರ ಕಡೆ. ಅದು ನೋಡ್ಕೊಂಡು ಬಂದ ಇದು ಚಲೋ ಆಕೈತೆ ಅಂತೇಳಿ ಇದನ್ನು ಮಾಡಿದ್ದೀವಿ ರೀ. ಇದೇನೈತಿ ಸೈಜ್, ನಾವು ಗಿಡದಿಂದ ಗಿಡಕ್ಕೆ 3 ಫೂಟ್ ಇಟ್ಟಿವಿ ರೀ, ಸಾಲಿಂದ ಸಾಲ 9 ಫೂಟ್ ಇಟ್ಟಿದ್ದೀವಿ ರೀ. ರೈತ ಬಾಂಧವರೇ, ಇವರು ಹೇಳ್ತಾ ಇರೋದು ಅಲ್ಟ್ರಾ ಹೈ ಡೆನ್ಸಿಟಿ ಅಂತ, ಅಂದ್ರೆ ಅತಿ ಸಾಂದ್ರತೆ ಬೆಳೆ ಪದ್ಧತಿ. ಇದರಲ್ಲಿ ಅವರು ಸಾಲಿನಿಂದ ಸಾಲಿಗೆ 9 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 3 ಅಡಿ ಇಟ್ಟಿದ್ರು. ಹಾಂ, 3 ಫೂಟ್ ಇಟ್ಟಿದ್ರು. ಇವು ಯಾವ್ಯಾವ ತಳಿಗಳ ಮಾವಿನ ಸಸಿಗಳನ್ನ ತಾವು ನಾಟಿ ಮಾಡಿರಿ? ಇವು ಮೊದಲನೇದಾಗಿ 50% ಕೇಸರ್ ಹಚ್ಚಿವಿ ರೀ. ಇನ್ನು 50% ದೊಳಗೆ ಮಲ್ಲಿಕಾ, ಆಪೂಸ, ಬೆನ್ಸಾನ್ ಹಚ್ಚಿದ್ವಿ ರೀ. ಮತ್ತು ಈ ಸಸಿಗಳನ್ನು ಎಲ್ಲಿಂದ ತಂದ್ರಿ, ಎಷ್ಟು ದಿವಸದ ಸಸಿಗಳನ್ನು ತಂದು ನಾಟಿ ಮಾಡಿದ್ರಿ? ಇವು 2 ವರ್ಷದ ಸಸಿ ತಂದಿದ್ದೀವ್ರಿ ನಾವು ಹಚ್ಚಿ 1 ವರ್ಷ ಆಗ್ಲಾಕ್ ಬತ್ತರಿ, 3 ವರ್ಷ ಸಮೀಪ ಆಗಿದ್ರಿ. ಅಂದ್ರೆ ಫಲ ಯಾವಾಗ ತಮಗೆ ಪ್ರಾರಂಭ ಆಗ್ತದ್ರಿ? ಫಲ ಹೋದ ವರ್ಷ ಹೂ ಬಿಡಿ ತಂದು ಕೂಡಲೇ, ಹಚ್ಚಿದ ಕೂಡಲೇ ಹೂ ಬಿಟ್ಟಿದ್ದವ್ರಿ, ಎಲ್ಲ ಅವನ್ನ ಕಟ್ ಮಾಡಿ ತೆಗೆದಿವ್ರಿ ನಾವು. ಅಂದ್ರೆ ಬಡ್ಡಿ ಸ್ವಲ್ಪ ಬಡ್ಡಿ ಸ್ಟ್ರಾಂಗ್ ಆಗ್ಲತ್ತೇ ಅವು ಹೂ ಚೂಟ್ ತೆಗೆದಿವ್ರಿ ನಾವು. ಎಷ್ಟು ವರ್ಷದಿಂದ ಫಲ ನಾವು ಹಿಡಿದ್ರೆ ಅದರೊಳಗೆ ಹೆಚ್ಚಿನ ಒಂದು ಆರ್ಥಿಕವಾಗಿ ಲಾಭ ಪಡಿಬೋದು, ಗಿಡಗಳು ಕೂಡ ಸದೃಢ ಆಗ್ತದೆ? 3 ವರ್ಷ ನಂತರ ನಾವು ಫಲ ಪಡಿಬೋದು ರೀ. ಆದ್ರೆ ನಾವು ಸ್ವಲ್ಪ ಗಿಡ ಸ್ಟ್ರಾಂಗ್ ಆಗ್ಬೇಕಾದ್ರೆ 1 ವರ್ಷ ಬಿಡಬೇಕಾಗತ್ತೆ, 4 ವರ್ಷ ನಂತರ ನೋಡ್ರಿ. ಅಂದ್ರೆ ಈ ವರ್ಷದಿಂದ ತಾವು ಅದ್ರ ಫಲ ಪಡಿಬೋದು ರೀ? ಈ ವರ್ಷ ನಂತರ ಪಡಿಬೋದು ರೀ. ಒಂದು ಗಿಡಕ್ಕೆ ಮಿನಿಮಮ್ 1 ಡಜನ್ ಅಂತೂ ನಾವು ಹಿಡಿದಿದ್ದೀವಿ ರೀ. ಇಳುವರಿ ಒಂದು ಗಿಡಕ್ಕೆ 12 ರಂತೆ ಹಿಡಿದ್ರು, ಒಟ್ಟಾರೆ ತಮ್ಮ ಒಂದು ಎಷ್ಟು ಗಿಡಗಳದಾವ, ಎಷ್ಟು ಇಳುವರಿ ತಾವು ನಿರೀಕ್ಷೆ ಮಾಡಿದಿರಿ? 2,000 ಗಿಡ ಅದಾವ ರೀ ನಮ್ಮ ಹೊಲದಲ್ಲಿ. ಇದರಂತೆ 2000 ಗಿಡದ್ದು ನಾವು 15 ಲಕ್ಷ ಮ್ಯಾನ್ ಮಹಾರಾಷ್ಟ್ರಕ್ಕೆ ನೋಡಿ ಬಂದಿದ್ದೀವಿ ರೀ. ಹೋಗಿ ಅವ್ರು ಹೇಳಿದರು 5 ವರ್ಷದ ಗಿಡ ಅದಾವ್ರಿ ಅವರು, 5 ವರ್ಷದ್ದು ಅಂದ್ರೆ 15 ಲಕ್ಷ ರೂಪಾಯಿ ಆಗಿದೆ ತಿಳಿದ್ರು ನೋಡ್ರಿ ಅವರು 2 ಎಕರೆ ಕೂಡಿ. ನಮ್ದು ಅಷ್ಟು ಆಗದೆ ಇದ್ರು 7.5 ಲಕ್ಷ ಆದಿತ್ತಲ್ಲ ಅಂತ ಒಂದು ಆಸೆ ರೀ. ಮತ್ತು ಇದು ಮಾವಿನ ಸಸಿ ಬಿಟ್ಟು ಈ ಕಡೆ ಬಂದ್ವಿ, ಇವು ಎದುರು ಸಸಿ ನಾಟಿ ಮಾಡಿದ್ರಿ? ರಕ್ತ ಚಂದನ್ ರೀ. ಮತ್ತೆ ರಕ್ತ ಚಂದನದ ಮಧ್ಯದೊಳಗೆ ಏನೇನು ಗಿಡಗಳು ಹಚ್ಚಿದ್ರಲ್ಲ, ಇವೇನು? ಇವು ಸೀತಾಫಲ ಹಚ್ಚಿದ್ದೀವ್ರಿ, ಮುಂದೆ ಪೇರು ಹಚ್ಚಿದ್ದೀವ್ರಿ, ನೀರಲ ಹೀಗೆ ಹಚ್ಚಿದ್ದೀವ್ರಿ, ಇವು ಮಧ್ಯದೊಳಗೆ ಹಚ್ಚಿದ್ದು ರೀ. ಮತ್ತೆ ಇದು ರಕ್ತ ಚಂದನದ ಒಂದು ಅಳತೆ ಎಷ್ಟು ಅದ ರೀ ಸೈಜ್, ಅಂದ್ರೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಕ್ಕೆ ಮತ್ತು ಮಧ್ಯದೊಳಗೆ ಏನು ಬೇರೆ ಬೇರೆ ಗಿಡಗಳು ಹಚ್ಚಿರಲ್ಲ, ಅವುಗಳ ಸೈಜ್ ಏನದ? ಅವು 9x9 ಹಚ್ಚಿದ್ರಿ ರಕ್ತ ಚಂದನ. ಸಾಲಿನ ಸಾಲು 9 ಫೂಟ, ಗಿಡದಿಂದ ಗಿಡಕ್ಕೂ 9 ಇಟ್ಟದಿವ್ರಿ. ಮುಂದೆ ಮಧ್ಯದಲ್ಲಿ ಸೀತಾಫಲ ಹಚ್ಚಿದ್ದೀವ್ರಿ ಒಂದು ಲೈನ್, ಇನ್ನೊಂದು ಲೈನ ಪೇರು ಹಚ್ಚಿದ್ದೀವ್ರಿ, ಇನ್ನೊಂದು ಲೈನ ನೀರಲ್ಲಿ ಹಚ್ಚಿದ್ದೀವ್ರಿ. ಅದ್ರೊಳಗೆ ಮಧ್ಯದೊಳಗೆ ನಾವು ಇನ್ನು ಶ್ರೀಗಂಧ ಹಚ್ಚಬೇಕಂತೇಳಿ ವಿಚಾರ ರೀ. ಶ್ರೀಗಂಧಕ್ಕೆ ಸಪೋರ್ಟ್ ಗಿಡ ಬೇಕ್ರಿ ಅದಕ್ಕೆ. ಆ ಉದ್ದೇಶಕ್ಕೆ ಸ್ವಲ್ಪ ಗಡ್ಸ್ ಹೆಚ್ಚಾತಂದ್ರೆ ಶ್ರೀಗಂಧನೂ ಒಂದೊಂದು ಹೆಗೆ ಹಚ್ಕೊಳಕ್ ಬರ್ತೈತೆ ಅಂತೇಳಿ ಅತ್ತೂರ್ ಮಾಡಿದ್ರಿ. ಮತ್ತೆ ಇಲ್ಲಿ ಮಾವಿನ ಗಿಡದೊಳಗೂ ಏನೋ ಈರುಳ್ಳಿ ಹಾಕ್ದಂಗೆ ಅನಿಸ್ತದಲ್ರಿ, ಏನಿದು? ಅವು ಈರುಳ್ಳಿ ಹಾಕಿದ್ದೀವ್ರಿ, ರೂಟರ್ ಹೊಡೆದ್ರಿ, ಮಧ್ಯದಲ್ಲಿ ಈರುಳ್ಳಿ ಹಾಕಿದ್ದೀವ್ರಿ. ಇದ್ರದ್ದು ಯಾವ ರೀತಿ ನಮಗೆ ಲಾಭ ಅನಿಸುತ್ತೆ? ಇದು ನಾವು ತೆಗಿಯುವ ಟೈಮ್ದೊಳಗೆ ರೇಟ್ ಇತ್ತು, ಕಿತ್ತು ತೆಗಿದ್ರಿ. ರೇಟ್ ಇಡದೇ ಇದ್ರೆ ಅದು ಸಾವಯವ ಗೊಬ್ಬರ ರೂಟ್ರು ಹೊಡೆದು ಬಿಡೋದ್ರಲ್ಲಿ ಗೊಬ್ಬರ ಹಾಕಿ. ತಮಗೇನು ಜಾಸ್ತಿ ಹಾನಿ ಆಗೋದಿಲ್ಲ ಅಂತೀರಿ? ಅದು ಏನು ಹಾನಿ ಆಗೋದಿಲ್ಲರಿ. ಮತ್ತಿದು ತಮ್ಮದು ಕಬ್ಬು ಕೂಡ ಇದೆ ರೀ, ಎಷ್ಟು ಅದ ರೀ ಕ್ಷೇತ್ರ ಇದು? ಕಬ್ಬು ನಮ್ದು ಒಂದು 8 ಎಕರೆ ಸಮೀಪ ಆಗತದ್ರಿ. ಇದು ಯಾವ ತಳಿ ಕಬ್ಬು ರೀ? 265 ಒಂದು ತಳಿ ಐತ್ರಿ, ಆಮೇಲೆ ಇನ್ನೊಂದು ತಳಿ ಮೀರಾ 86. ಮತ್ತು ಇದರದ ಒಂದು ಅಳತೆ ಎಷ್ಟೆಷ್ಟು ಅದ ರೀ? ಇವು 2.5 ಫೂಟದಂಗೆ ಹಚ್ಚಿದೀವ್ರಿ, ಮುಂದೆ ಒಂದು ಗ್ಯಾಪ್ ಇಟ್ಟದೀವ್ರಿ, ಅಂದ್ರೆ 5 ಫೂಟ್ ಬಿತ್ತು ಗ್ಯಾಪ್ ಇಟ್ಟಲ್ಲಿ, ಮುಂದೆ 2.5 ಫೂಟದಂಗೆ ಹಚ್ಚಿದೀವ್ರಿ. ಅಂದ್ರೆ ನಡ್ಬರ್ಕ್ ಡ್ರಿಪ್ ಹೋಗಿದೀವಿ ಅಂದ್ರೆ ಎರಡೂ ಕಡೆ ನೀರಿನ ತೇವಾಂಶ ತಗೋತತ್ತಿ, ಅದ್ರ ಸಲುವಾಗಿ ಆ ಸಿಸ್ಟಮ್ ಹಚ್ಚಿದ್ರಿ. ಕಬ್ಬು ಎಷ್ಟು ವರ್ಷದಿಂದ ತಾವು ಬೆಳೀತಾ ಇದ್ದೀರಿ? ಕಬ್ಬು ಬೆಳೆಯಾಕೈತಿ 10-12 ವರ್ಷ ಆತ್ರಿ. ಮತ್ತೆ ಇದ್ರ ರೌದಿ ಅದೆಲ್ಲ ಸುಟ್ಟು ಬಿಡ್ತಿರ್ತಾವ? ಇಲ್ರಿ, ರೌದಿ ಸುಡಿದಲ್ರಿ. ಯಾಕ್ರಿ? ಅದ ಮಣ್ಣಿನ ಫಲವತ್ತತೆ ಕೆಡಿಸ್ತತ್ರಿ. ತಾವ್ ಏನ್ ಮಾಡ್ತೀರಿ? ರೂಟ್ರ್ ಬಡದು ಬಿಡ್ತೀವ್ರಿ ನಾವು. ಮುಂದೆ ಎಲ್ಲ ಕಬ್ಬು ಕಟಾವ್ ಆದ್ಮ್ಯಾಗ ನೆಲ ಕೊಲ ಉಳಿತೈತಿ ಅಲ್ರಿ, ಆಮ್ಯಾಗ ಅದನ್ನ ರೂಟ್ ಹೊಡೆದು ಬಿಡ್ತೀವ್ರಿ, ಅಲ್ಲೇ ಗೊಬ್ಬರ ಬಿಡ್ದ. ಮತ್ತೆ ಇವೇನು ಪ್ಲಾಸ್ಟಿಕ್ ಕ್ಯಾನ್ ಅದು ಇಟ್ಟಿರಲ್ಲ, ಏನದವ್ ರೀ ಇದ್ರಾಗ? ಇವು ಪ್ಲಾಸ್ಟಿಕ್ ಕ್ಯಾನ್ ಅದು ರೀ, ಇವು ಗೋಮೂತ್ರ ರೀ. ಗೋಮೂತ್ರ ಇಷ್ಟು ಪ್ರಮಾಣದೊಳಗೆ ಎಲ್ಲಿ ಅಂತಂದ್ರಿ? ಇವು ಇಲ್ಲಿ ಮುದೋಳ ಹತ್ರ ಒಂದು ಗೋಶಾಲೆ ಐತ್ರಿ, ಅಲ್ಲಿಂದ ಖರೀದಿ ಮಾಡ್ಕೊಂಬರ್ತೀವ್ರಿ. ಹೆಂಗ್ರಿ ಇದು ಅಂದ್ರೆ ದರ ಅದು ಎಷ್ಟಿಟ್ಟು ಕೊಟ್ಟಿರಿ? ಇವು 5 ರೂಪಾಯಿ ಲೀಟರ್ ನಂಗೆ ಕೊಡ್ತಾರ್ರಿ ಅವರು, 1 ಲೀಟರ್ ಕರೆ. ಮತ್ತು ತಮಗೆ ಹೆಚ್ಚು ಅನಿಸೋದಿಲ್ಲ ರೀ ಇಷ್ಟು ದರ ಅಂದ್ರೆ 5 ರೂಪಾಯಿ ಪ್ರತಿ 1 ಲೀಟರ್ಕ್ಕೆ ಅಂದ್ರೆ? ಇವು ಒಂದು ವರ್ಷ ಅಥವಾ 1.5 ವರ್ಷ ತನಕ ನಾವು ಇದನ್ನು ಯೂಸ್ ಮಾಡಿದ್ವಿ ಅಂದ್ರೆ ರೀ, ಗಿಡ ದೊಡ್ಡದಾಗಿ ನಿಂತೆ ಅಂದ್ರೆ ರೀ, ಮುಂದೋಗಿ ಅದನ್ನು ಗುಮೂತ್ರದ್ದು ಹಾಕದೇ ಇದ್ರು ನಡೀತೈತಿ ರೀ. ಶುರುವಾತಿಗೆ ಬೇರೆ ಬಿಡ್ಲಾಕ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತೇಳಿ 1-2 ವರ್ಷ ಪ್ರಯತ್ನ ಮಾಡ್ಬೇಕಂತ ಮಾಡಕತ್ತಿದ್ರಿ. ಅದನ್ನು ತಮ್ಮಲ್ಲೇ ದನಗಳು ಇರ್ಬೋದಲ್ರಿ, ಆದರೂ ಕೂಡ ಯಾಕೆ ತಾವು ಖರೀದಿ ಮಾಡ್ತಿರ್ತೀರಿ? ನಮ್ಮಲ್ಲಿ ದನಗಳು ಅದಾವ ಅಂದ್ರೂ ಪೂರಟ್ ಆಗೋದಿಲ್ರಿ, ಸಾಲೋದಿಲ್ರಿ, ನಮ್ಮನ್ನು ಹಿಡಿತೀವಿ ರೀ, ಸಾಲೋದಿಲ್ರಿ, ಹಿಂಗಾಗಿ ಬೇರೆ ಕಡೆ ತರ್ತೀವ್ರಿ. ಮತ್ತು ಸ್ವಲ್ಪ ಅಷ್ಟು 5 ರೂಪಾಯಿಗೆ 1 ಲೀಟರ್ದಂತೆ ತಂದ್ರೂ ತಮಗೆ ಹೆಚ್ಚಿನ ಲಾಭ ದೊರಕ್ತದೆ ಅಂತೀರಿ? ಹಾಂ, ದೊರಕ್ತದೆ ಸರ್, ಸಾವಯವ ಮಾಡಿದ್ರೆ ದೊರಕ್ತದ್ರಿ. ಅಂದ್ರೆ ತಾವು ಬೆಳೆಯೋ ಪದ್ಧತಿ ಎಲ್ಲ ಸಾವಯವನೇ? ಹಾಂ, ಸಾವಯವನೇ ರೀ. ಒಟ್ಟು ರಾಸಾಯನಿಕ ಬಳಸೋದಿಲ್ರಿ ತಾವು? ರಾಸಾಯನಿಕ ಏನೇನು ನಾವು ಹಾಕಂಗಿಲ್ರಿ. ಆದ್ರೆ ಇವು ಏನು ಮಾರ್ಕೆಟ್ದಿಂದ ರೈನ್ಬೋ ಅರ್ಕ್ ಮ್ಯಾಂಗೋ ಸ್ಪೆಷಲ್ ಅದು ತರ್ತೀವಿ ರೀ, ಸಂಪೂರ್ಣ ಸಾವಯವ ಅಂತೇಳಿ ಕೊಟ್ಟಾರ್ರಿ. ಅಂದ್ರೆ ತಾವು ಮಾರುಕಟ್ಟೆಯಿಂದ ತಂದ್ರು ಸಾವಯವದ ಮೂಲಕ ತಯಾರು ಮಾಡಿದ ಔಷಧಗಳನ್ನು ತಾವು? ಹಾಂ, ಸಾವಯವ ಇದರಿಂದ ತಯಾರು ಮಾಡಿದ್ದು ಅದು ತರ್ತೀವಿ ನಾವು ತಂದ್ರು. ಮತ್ತೆ ಮಾವಿನ ಗಿಡಕ್ಕೆ ಏನು ಹಚ್ಚಿರಲ್ಲ, ಇದು ಕೆಂಪಗೆ ಏನಿದು? ಇದು ಹುಲಮಂಜ ಟೈಪ್ ಕಲರ್ ಇದ್ದದ್ದು, ಇದು ಗುತ್ತಿ ಮಣ್ಣ್ರಿ. ಇದು ಇದನ್ನ ಹಚ್ಚೋದ್ರಿಂದ ಕಾಂಡ ಕೊರು ಹುಳ ಆಗಂಗಿಲ್ರಿ, ಮುಂದೆ ಏನು ಗೊರಲೆ ಎತ್ತಂಗಿಲ್ರಿ. ವರ್ಷನಾಗ ಎಷ್ಟು ಸಲ ಹಚ್ಚಬೇಕ್ರಿ, ಎಷ್ಟು ಪ್ರಮಾಣದಾಗ ಹಚ್ಚಬೇಕು, ಮತ್ತು ನೆಲದಿಂದ ಎಷ್ಟು ಎತ್ತರವರೆಗೆ ಹಚ್ಚಬೇಕು? ಇವು ನೆಲ ಬಿಟ್ಟು ಅದು ದೊಡ್ಡ ಬಡ್ಡಿ ಇರ್ತದಲ್ರಿ, ದೊಡ್ಡ ಬಡ್ಡಿ ಮುಂದೆ ಟಿಸಿರು ಇದ್ದದಕ್ಕೇನು ಹಚ್ಚೋದು ಅವಶ್ಯ ಇಲ್ಲರಿ. ಅದು ದೊಮ್ಮ ಬಡ್ಡಿ ಇರ್ತೈತಿ, ಆ ಬಡ್ಡಿಗಟ್ಟು ಹಚ್ಚಿದ್ರೆ ಸಾಕ್ರಿ. ಅಂದ್ರೆ ಆ ರೆಂಬೆಗಳು ಎಲ್ಲಿವರೆಗೆ ಇರ್ತಾವೆ ಅಲ್ಲಿವರೆಗೆ ಹಚ್ಚೋದು? ಹಾಂ, ರೆಂಬೆಗಳು ಎಲ್ಲಿವರೆಗೆ ಇರ್ತಾವೋ ಅಲ್ಲಿವರೆಗೆ ಹಚ್ಚೋದು ನೋಡ್ರಿ. ಮತ್ತೇನ್ರಿ, ಈ ಕಡೆ ಬಂದ್ವಿ, ಈ ಮನೆ ಸುತ್ತಮುತ್ತಲು ಎಲ್ಲ ಬೇರೆ ಬೇರೆ ಗಿಡಗಳನ್ನು ಹಚ್ಚಿದ್ದೀರಿ, ಯಾವ್ಯಾವ ಗಿಡಗಳು ಅದಾವ್ರಿ ಎಲ್ಲ ಇಲ್ಲಿ? ಇವು ಮೊದಲನೇದ್ದು ಜವಾರಿ ಗಿಡ ಅದಾವ್ರಿ, ಇವು ಜವಾರಿ ಮಾವು ರೀ. ಈ ಜವಾರಿ ಮಾವಿಗೆ ಮುಂದೆ ಒಂದು 2 ವರ್ಷದಿಂದ ಕಲ್ಮಿ ಕಟ್ಟಿದ್ದೀವಿ ರೀ. ಇವು ಮತ್ತು ಇವು ಕಲ್ಮಿ ಗಿಡ ಆಗ್ಯಾವ್ರಿ, ಒಂದೇ ಗಿಡಕ್ಕನ 5-5 ಜಾತಿ ಕಸಿ ಕಟ್ಟಿದ್ದೀವಿ ರೀ. ಒಂದೇ ಗಿಡದಲ್ಲಿ ಐದು ತಳಿ ತರದ್ದು ಹಣ್ಣುಗಳನ್ನು ತಾವು ಪಡಿತೀರಿ? ಕಟ್ಟಿದೀರಿ, ಒಂದ್ ನಾಲ್ಕೈದು ಗಿಡ ಅದಾವ ನೋಡ್ರಿ, ಕಾಣಿಸ್ತಾವ ಕೇವ್ರಿ. ಮತ್ತೆ ಇದೇನ್ರಿ, ಇದೇನು ಶೆಡ್ ಅದಲ್ರಿ ಅದರದ್ದು? ಇದು ಇವು ದನಗಳ ಶೆಡ್ ಮಾಡಿದ್ವಿ ರೀ. ಇದನ್ನು ಈ ದನಗಳು ಗುಮೂತ್ರ ಹಿಡಿ ಸಂಬಂಧ ಬಡ್ಡ್ಯಾಗ ಒಂದ ಜಾಗದ ಸ್ಟೋರ್ ಆಗಿ ಬ್ಯಾರಲ್ ಹೋಗಿ ಬೀಳು ಸಿಸ್ಟಮ್ ಮಾಡಿದ್ವಿ. ಈ ಶೆಡ್ಡಿನ ಒಂದು ಅಳತೆ ಹೇಳ್ಬೋದ್ರಿ? ಹಾ, ಹೇಳ್ತಾನಲ್ರಿ. ಇವತ್ತರ ಶೆಡ್ಡಿನ ಅಳತೆ 14 ಫೂಟ ಉದ್ದ, 24 ಫೂಟ ಉದ್ದ, 14 ಫೂಟ ಅಡಗಲ. ಎತ್ತರ ಎಷ್ಟು ಅದರಿ? ಎತ್ತರ 11 ಫೂಟ್. ಮತ್ತೆ ಇವೇನು ಇವು ಸಿಮೆಂಟಿನ ಪೈಪ್ ನಿಲ್ಸಿದಿರಲ್ಲ, ಇವು ಅದಕ್ಕೆ ನಿಲ್ಸಿಲ್ರಿ? ಇವು ಸಿಮೆಂಟಿನ ಪೈಪ್, ಇವು ತನ್ನಿಂದ ತಾನ ಅವು ನೀರು ಕುಡ್ದಂಗೆ ಕುಡ್ದಂಗೆ ಬರ್ಬೇಕ್ರಿ ಅವ್ರಿಗೆ. ಅವು ನೀರು ಇಡಂಗ ಹೇಳ್ರಿ ನಾವು ಆಕಳುಗಳಿಗೆ. ಹೆಂಗೆ ಮಾಡಿದಿರಿ ಈ ವ್ಯವಸ್ಥೆ? ನಮ್ಮ ರೈತರಿಗೆ ಇಷ್ಟು ವಿವರವಾಗಿ ಹೇಳ್ರಿ. ಅವು ಇವು ಈ ಸಿಸ್ಟಮ್ ಮಾಡ್ಬೇಕಾದ್ರೆ ರೀ, ನಾವು ಹೊರಗೆ ಒಂದು ಬ್ಯಾರಲ್ ತುಂಬಿಟ್ಬಿಡುದ್ರಿ ಎತ್ತರಿಗೆ, ಅಂತ ಕೆಳಗಡೆ ಒಂದು ಇದು ಬರ್ತೈತಿ ರೀ, ಬಾಲ್ ಹಾಲ್ ಅಂತೇಳಿ ಒಂದು ಹಾಲ್ ಬರ್ತೈತಿ ರೀ. ಆ ಹಾಲ್ ಬಾಲ್ ಹಾಲ್ ಹಿಡ್ಕೊಂಡ ಲೆವೆಲ್ ಟ್ಯೂಬ್ ಹಚ್ಚಿ ಆ ಪೈಪಿಗೆ ಮತ್ತು ಬಾಲ್ ಹಾಲ್ಗೆ ಲೆವೆಲ್ ಬರ್ಬೇಕ್ರಿ. ಅದು ಆ ಸಿಸ್ಟಮ್ ರೀ, ನಾವು ಮಾಪ್ ತೊಗೊಂಡು ಕಟ್ಬಿಟ್ಟು ಅಂದ್ರೆ ಓರ್ಪುಲ್ ಆಗಲ್ರಿ ನೀರು ಹೊರಗಡೆ. ಅದು ಎಷ್ಟು ಕುಡಿದೈತಿ ಅಟ್ ಬಂದು ನಿಂತು ಬಿಡ್ತೈತಿ ನೀರು. ಇದನ್ನು ತಂತ್ರಜ್ಞಾನ ತಾವು ಎಲ್ಲಿ ನೋಡ್ಕೊಂಡು ಬಂದ್ರಿ, ಯಾವ ರೀತಿ ಇದನ್ನು ಮಾಡಿದ್ರಿ ಅಂತ? ನಾವು ಒಂದು ಕಡೆ ಇಲ್ಲಿ ಕಟ್ಟಿಗೆರಿ ಅಂತ ಒಂದು ಹೇಳಿತ್ರಿ, ಅಲ್ಲಿ ನೋಡಿ ಬಂದಿದ್ದೀನಿ ರೀ. ನೋಡಿ ಬಂದು ಅವರೇ ನನಗೆ ಹೇಳಿಲ್ರಿ ಸರಿಯಾಗಿ, ಬಂದು ನಾನು ತಲೆ ಓಡಿಸ್ಕಿಸಿ ನಾನು ಮಾಡೀನಿ ರೀ. ಇದನ್ನು ತಾವು ಏನು ವಾಲ್ ಕುಡಿಸಿದ್ರಲ್ಲ, ಆ ಪೈಪಲ್ಲೇ ಕುಡಿಸಿದ್ರಿ ಏನು ಮತ್ತೆ ಬೇರೆ ಕಡೆ ಕುಡಿಸಿದ್ರಿ? ಹೇಳ್ರಿ. ಆ ಅದು ಲೆವೆಲ್ ಹಿಡಿಯು ಮತ್ತೊಂದು ಬ್ಯಾರಲ್ ಬರ್ತೈತೆ ರೀ, ಮ್ಯಾಗ ಒಂದು ನೀರು ಸ್ಟೋರ್ ಮಾಡೋದು ಬ್ಯಾರಲ್ ಬೇರೆ ರೀ. ಈ ಕೆಳಗಡೆ ಏನು ಕಾಣ್ತೈತಿರಲ್ಲ ಈ ಬ್ಯಾರಲ್ಲ, ಇದು ಲೆವೆಲ್ ಹಿಡಿಯಲಾಕ ರೀ, ಇದು ಬ್ಯಾರಲ್ ಸಣ್ಣ ಬ್ಯಾರಲ್ ಅದ್ರಾಗ ಬಾಲ್ ವಾಲ್ ಕುಂಡಿಸಿದ್ರಿ. ಅದ್ರ ಕೆಳಗಡೆ ನಾವು ಚಾವಿ ಕುಂಡಿಸ್ಕೊಂಡ್ರೆ ನೆಲದಾಗ ಪೈಪ್ ಲೈನ್ ತೊಗೊಂಡಿವಿ ರೀ. ಪೈಪ್ ಹಾಕಿ ಅವು ಏನಪ್ಪ ಸಿಮೆಂಟ್ ಪೈಪ್ ದನದ ದನದ ದಾವಣಿ ಒಳಗೆ ಸಿಮೆಂಟ್ ಪೈಪ್ ಅದಾವ್ರಿ, ಅಲ್ಲಿ ಎಬ್ಬಿಸಿದಿವಿ ರೀ. ಅಲ್ಲಿ ಎಬ್ಬಿಸಿ ಇದು ಮಾಡಿದ್ವಿ, ಕನೆಕ್ಷನ್ ಕೊಟ್ಟದಿವ್ರಿ. ಅಂದ್ರೆ ಈ ಬ್ಯಾರಲ್ ಒಳಗೆ ಯಾವ ಒಂದು ಮಟ್ಟಕ್ಕೆ ನೀರು ಇರ್ತಾವ, ಈ ಪೈಪ್ಗಳಲ್ಲಿ ಕೂಡ ಅದೇ ಮಟ್ಟಕ್ಕೆ ನೀರು ಇರ್ತಾವ. ಈ ಕೆಳಗಡೆ ಮ್ಯಾಗಿನ ಬ್ಯಾರಲ್ ಏನು ಸಂಬಂಧ ಬರೋದಿಲ್ಲ, ಕೆಳಗೆ ನೀರು ಕೊಡೋದು ಅಷ್ಟೇ ಕಮ್ಮಿ ಅದಂಗೆ ಅದಂಗೆ. ಇದೇನು ಸಣ್ಣ ಬ್ಯಾರಲ್ ಐತಿರಲಿ, ಇದು ಈ ಬ್ಯಾರಲ್ ನೀರಿನ ಲೆವೆಲ್ ಹಿಡಿದೈತ್ರಿ. ಅದು ಆ ಬಾಲ್ ವಾಲ್ ಅದ್ರಾಗ ಕುಂಡಿಸಿದ್ರು ನಾವು, ಅದು ನೀರಿನ ಲೆವೆಲ್ ಹಿಡಿದೈತ್ರಿ. ಅದು ಯಾವಾಗ ನೀರು ಅದು ದನಗಳು ನೀರು ಕುಡಿಯಾಕತ್ತಾವೋ ಆಗ ನೀರು ಬಾಲ್ ವಾಲ್ ಕೆಳಗೆ ಬೀಳ್ತೈತ್ರಿ. ಅದು ಕಡಿಮೆಗಾನ ಆಯ್ತ ನೀರು ಕುಡಿದು ಬಂದಾತಂದ್ರೆ ಆ ಬಾಲ್ವಾಲ್ ಮ್ಯಾಗ ಬಂದು ಬಿಡ್ತೈತಿ, ನೀರು ಬೀಳೋದು ಬಂದ್ ಆಗತ್ತೆ. ಮತ್ತೆ ಇನ್ನು ಹೊರಗೆ ಬಂದೇವ್ರಿ ನಾವು, ಈಗ ಇಲ್ಲಿ ಏನು ಇದು ಕೋಳಿಗಳದವಲ್ರಿ, ಇದನ್ನು ಯಾವ ರೀತಿ ಮಾಡಿದ್ರಲ್ಲ ಇದು ಶೆಡ್ ಸಣ್ಣ ಪ್ರಮಾಣದಾಗ? ಇದು ಸಣ್ಣ ಪ್ರಮಾಣದಾಗ ಒಂದು ನೋಡ್ಬೇಕತ್ತೇಳಿ ಒಂದು ಮಾಡಿಸಿದೀವ್ರಿ ಗೂಡು. ಇದನ್ನು ಇದು 60 ಕೋಳಿ ಬಿಟ್ಟಿವ್ರಿ, ಇದ್ರೊಳಗೆ 60 ಗಿರಿರಾಜ್ ಕೋಳಿ ಬಿಟ್ಟಿವ್ರಿ. ಗಿರಿರಾಜ್ ಬಿಟ್ಟ ಅದರ ಹಿಕ್ಕಿ ಕಾಳು ಏನು ಹಾಕ್ತೈತಲ್ರಿ ಕೋಳಿ, ಅದನ್ನು ದಿನ ಮುಸುರಿ ಕೂಡ ಆ ಹೊಂಡಕ್ಕೆ ಒಗೆದು ಬಿಡ್ತೀವ್ರಿ. ಮೀನಿಗೆ ಆಹಾರವಾಯ್ತು ಇತ್ತಾಗ ನೀರಿನ ಗುಟ ಅದು ಗೊಬ್ಬರನು ಚಲೋ ಆಕೈತ್ರಿ. ಅದು ಭೂಮಿಗೆ ಬಿಡೋದ್ರಿಂದ ನೀರು ಬಿಡ್ತೀವಲ್ರಿ ಭೂಮಿಗೆ ಡ್ರಿಪ್ಪಿನ ಮುಖಾಂತರ ಅಥವಾ ಹಸುವ್ರಿಂದ ಹೆಂಡಿ ಅದನ್ನು ಏನು ಒಗಿತೀವಿ ಬೆಳಿಗ್ಗೆ ಚಲೋ ಅಂತೇಳಿ ಅದನ್ನು ಇದು ಮಾಡಿದಿವ್ರಿ, ಕೋಳಿ ಮಾಡಿದಿವ್ರಿ. ಮತ್ತು ಇದು ಶೆಡ್ಡಿಂದು ಇದೇನು ಗೂಡು ಮಾಡಿದಿರಲ್ಲ, ಇದ್ರ ಸೈಜ್ ಎಷ್ಟೆಷ್ಟು ಅದ ರೀ? ಮತ್ತು ಇಷ್ಟೇ ಯಾಕೆ ಇದನ್ನು ಇಟ್ಟಿರಿ ಅಂತ ಸೈಜ್? ಇದು ಉದ್ದಕ್ಕೆ 10 ಫೂಟ್ ಇಟ್ಟಿವಿ ರೀ, ಅಡಾಗ್ಲಕ್ಕೆ 5 ಫೂಟ್ ಇಟ್ಟದಿವಿ ರೀ. ಇದನ್ನ ಎತ್ತರಿ? ಎತ್ತರ 9 ಫೂಟ್ ರೀ. ಈ ಅಳತಿ ಒಳಗೆ ಯಾಕೆ ಮಾಡಿಸಿದ್ರಿ? ಇವು ಮುಖ್ಯ ಹೇಳೋದಂದ್ರೆ ನಮ್ಮ ಉದ್ದೇಶ ಇವು ಮಾವಿನ ಗಿಡ ಏನು ಮಾಡಿವಿ ರೀ, ಸುತ್ತಮುತ್ತ ತಂತಿ ಬೀಲಿ ಹಾಕಾವ್ರದ್ರಿ, ಇನ್ನು ತಂತಿ ಬೀಲಿ ಹಾಕಿ ಕೋಳಿ ಒಳಗಡೆ ಬಿಡಾವ್ರದಿವಿ ರೀ. ಇಂಥವು ಒಂದು 5-6 ಮಾಡಿಸಿ ಆ ಮಾವಿನ ಪಡೆದಾಗ ಗಾಲಿ ಕುಂಡಿರ್ಸ್ಬೇಕೈತಿವ್ರಿ ಅವ್ಕೆ. ಈಗೇನು ಗೂಡು ಕಾಣ್ತೈತಿರಲ್ಲ ನಿಮಗೆ, ಆ ಗೂಡಿಗೆ ಬಡ್ಡ್ಯಾಗ ಅವ್ಕೆ ಗಾಲಿ ಕುಂಡಿರಿಸಿ ಡೈಲಿ ಡೈಲಿ ಜಾಗ ಚೇಂಜ್ ಮಾಡೋದಲ್ಲಿ. ಮಾವಿನ ಗಿಡದಾಗ ರೌಂಡ್ ಏನೈತಿ ಜಾಳಿ ಹಾಕೋರಿದ್ರು ಮಾವಿನ ಗಿಡಕ್ಕೆ. ಇವತ್ತರ ಒಳಗೆ ಒಂದು 5-6 ಕುಂಡಿರಿಸಿ ಬಿಟ್ಟು ಅವು ತತ್ತಿ ಹಾಕಾಗ ಒಳಗೆ ಬಂದು ಕುಂಡಿರ್ಬೇಕು, ಮಳೆ ಬಂದಾಗ ಒಳಗೆ ಬಂದು ಕುಂಡಿರ್ಬೇಕು. ಹಿಂಗೆ ರಾತ್ರಿ ಆತಂದ್ರೆ ಬಂದು ಅದ್ರಾಗ ಕುಂಡಿರ್ಬೇಕು. ಒಂದು 5-6 ಗೂಡು ಮಾಡಿಸಿ ಒಂದು 2,000 ಕೋಳಿ ಬಿಡ್ಬೇಕೈತಿ ಅವ್ರ ಮಾವಿನ ಗಿಡದಾಗ. ಅವು ಕೋಳಿ ಕೆದರೋದ್ರಿಂದ ಫಲವತ್ತತೆ ಹೆಚ್ಚಾಗತ್ತೆ ರೀ ಭೂಮಿದ. ಈ ತಂತ್ರಜ್ಞಾನ ತಾವು ಎಲ್ಲಿ ನೋಡಿದ್ರಿ? ನಾವು ಎಲ್ಲಿ ನೋಡಿಲ್ರಿ, ನಾವು ಮೊದಲಿಂದ ಇಲ್ಲಿ ಕೋಳಿಯದು ಇದ್ದವ್ರಿ. ನಮ್ಮ ಮೊದಲು ನಾವು ಸಣ್ಣವರಿದ್ದಾಗ ನಮ್ಮ ಆಗೋದು ನೋಡ್ಕೋತ ಇದ್ದೀವ್ರಿ ನಾವು, ಯಾವ ಕೋಳಿ ಎಲ್ಲಿ ಕೆದರ್ತೈತಿ ಅಲ್ಲಿ ಬೆಳಿನ ಬೇರೆ ಇರ್ತದೆ. ಅಲ್ರಿ, ಈ ಮಾವಿನ ಗಿಡದೊಳಗೆ ತಾವು ಗೂಡನ್ನು ಬಿಡುದು, ಗೂಡು ಪ್ರತಿದಿನ ಬೇರೆ ಜಾಗದೊಳಗೆ ಇಡುದು, ಇದು ಎಲ್ಲಿ ತಾವು ವಿಚಾರ ಮಾಡಿದ್ರಿ? ಯಾವ ರೀತಿ ತಮಗೆ ಈ ತಂತ್ರಜ್ಞಾನ ಹೊಳಿತು ಅಂತ? ಇದು ನಾವಾಗ ಸ್ವಂತ ವಿಚಾರ ಮಾಡಿದ್ರಿ ಇದನ್ನು. ಯಾಕತ್ತಂದ್ರೆ ಈ ತಿಪ್ಪಿ ಗೊಬ್ಬರ ನಾವು ಕೊಂಡು ತೊಗೊಳಕ್ ಹೋದ್ರೆ 5,000 ರೂಪಾಯಿ ಟೇಲರ್ ಅದಾವ್ರಿ ಊರಾಗದು. ಅದಕ್ಕೆ ಇದನ್ನ ಈ ಟೈಪ್ ಮಾಡಿದ್ವಿ ಅಂದ್ರೆ ನಾವು ಗೊಬ್ಬರ ಕೊಂಡು ತೊಗೊಳ್ದ ವಯಸ್ಸು ಬಿಡಂಗಿಲ್ಲಲ್ರಿ. ಇತ್ತಾಗ ಆದಾಯನು ಕೋಳಿಯಿಂದ ಆದಾಯನೂ ಬತ್ತ, ತತ್ತಿ ಹಾಕು ತತ್ತಿಯಿಂದ ಆದಾಯನೂ ಬತ್ತ, ಮುಂದೆ ನಮಗೆ ಗೊಬ್ಬರನು ಸಿಕ್ಕ. ಮತ್ತು ಈ ಮಾವಿನ ಗಿಡದಲ್ಲಿ ಕೋಳಿಗಳು ಬಿಡೋದ್ರಿಂದ ಏನೇನು ಲಾಭಾಂಶ ಅದಾವ ರೀ? ಮತ್ತು ಇದ್ರ ಲಾಭಾಂಶ ಗೊಬ್ಬರದ ಅನುಕೂಲ ಆಗತ್ತೆ ರೀ, ಕೋಳಿ ತತ್ತಿದು ಲಾಭ ಆಗ್ತೈತೆ ರೀ. ಮುಂದ ಅವು ಕೀಡಿಯದು ಏನ ಹಾಕಾವಲ್ರಿ, ನಾವು ಅದು ಇದು ಅಂತಿಂಥ ಔಷಧ ಹೊಡಿದು ಅವಶ್ಯ ಬಿಡಂಗೆ ಇಲ್ರಿ, ಅವು ಕೀಡಿ ಎಲ್ಲ ಆರಿಸ್ಕೊಂಡು ತಿಂತಾವ್ರಿ ಕೋಳಿಗಳು. ಇಷ್ಟೆಲ್ಲ ಮಾಡಿದ್ರಿ, ಈ ಕಡೆಗೆ ಕಬ್ಬು ಮತ್ತು ಏನು ಮಾವಿನ ಗಿಡಗಳು ಅದಾವಲ್ರಿ, ಇದ್ರ ಬಾಜುಕ ಇವು ಏನು ಹಚ್ಚಿದ್ರಿ ಗಿಡಗಳು? ಅರಣ್ಯ ಕೃಷಿ ಮಾಡ್ದಂಗೆ ಕಾಣ್ತಿರ್ತಾವ. ಅರಣ್ಯ ಕೃಷಿ ಮಾಡ್ಬೇಕಂತೇಳಿ ಹೆಬ್ಬೆ ಹಚ್ಚಿದ್ವಿ ಸರ್, ಹೆಬ್ಬೆ ಮಾಡಿದ್ವಿ ಒಂದು 20 ಗುಂಟೆದೊಳಗ್ರಿ. ಎಷ್ಟು ಸಸಿಗಳು ಅದಾವ್ರಿ? ಅವು 300 ಸಸಿ ಅದಾವ್ರಿ, 300 ಸಸಿ ಕೂತಾವ್ರಿ. ಇದೇ ಸಲ ಹಚ್ಚಿದ್ರಿ. ಎಲ್ಲಿಂದ ತಂದ್ರಿ ಅವನು? ಇವು ರಾಮನಗರ ರೀ. ಇದು ಎಷ್ಟು ವರ್ಷಕ್ಕೆ ಕಟಾವು ಬರ್ತದೆ, ಅದೇನು ಮಾಹಿತಿ ಅದ ರೀ? ಮಾಹಿತಿ ನಮಗೆ 10 ವರ್ಷ ಬೇಕಂದಾರ್ರಿ ಕಟಾವು, 8-10 ವರ್ಷ ಬೇಕಂದಾರ್ರಿ ಕಟಾವಿಗೆ. ಎಲ್ಲಿ ಮಾರಾಟ ಮಾಡಿದ್ರಿ ನಾಳೆ ಇದನ್ನು 8 ವರ್ಷ ನಂತರ? ಇದು ಹೊರಗಡೆನೂ ತೊಗೋತಾರಂತ ರೀ, ಗೌರ್ಮೆಂಟ್ ಖರೀದಿನೂ ಐತೈತೆ ರೀ, ಮತ್ತು ಅದರಿಂದ ಲಾಭಾಂಶ ನಮಗೀಗ ಇವತ್ತಿನ ರೇಟ್ ಅದ ವಿಚಾರ ಮಾಡಿ ಕಿಸಿಂದ ಹಚ್ಚಿದೀವಿ ರೀ ನಾವು. ಈಗ ಅರಣ್ಯ ಕೃಷಿ ಒಳಗೆ ತಾವು ಹೆಬ್ಬೇವು ಮಾಡೀರಿ, ಆಮೇಲೆ ರಕ್ತ ಚಂದನ ಮಾಡೀರಿ, ಆಮೇಲೆ ಶ್ರೀಗಂಧನೂ ಮಾಡ್ತಾ ಇದ್ದೀರಿ. ಇದರದ್ದು ಒಂದು ಮಾರುಕಟ್ಟೆ ವ್ಯವಸ್ಥೆ ತಾವು ಒಂದು ಮಾಡ್ಕೊಂಡು ಬಿಟ್ಟೆ ಅದನ್ನು ನಾಟಿ ಮಾಡಿದ್ರೆ ಅನುಕೂಲ ಆಗ್ತಿತ್ತು, ತಾವು ಈಗಾಗಲೇ ಹಾಗೆ ನಾಟಿ ಮಾಡಿದ್ದೀರಿ. ಮಾರುಕಟ್ಟೆ ವ್ಯವಸ್ಥೆ ಮಾಹಿತಿ ಇದ್ರೆ ನಮ್ಮ ರೈತರಿಗೂ ಕೂಡ ಹೇಳ್ರಿ, ಯಾವ ರೀತಿ ನಾಳೆ ಕಟಾವಿಗೆ ಬಂದ ನಂತರ ಮಾಡಬೇಕು. ಮತ್ತು ಶ್ರೀಗಂಧದ ಒಂದು ಕಳತನ ಭಾಳ ಆಗ್ತಾವಂತಾರ ರೈತರು, ಆ ಉದ್ದೇಶದಿಂದ ಹಚ್ಚೋದು ಭಾಳ ಹಿಮ್ಮೆಟ್ತಾರ, ಅದರಿಂದ ಅದಕ್ಕೆ ತಾವು ಏನು ವ್ಯವಸ್ಥೆ ಮಾಡ್ಕೊಂಡಿರಿ? ನಾವು ಅದನ್ನು ವಿಚಾರ ಮಾಡಿ ಹಚ್ಚಿದ್ದೀವಿ ರೀ. ತುಡುಗರ ಹಾವಳಿ ಇದು ಈಗ ಮೊದಲಿನಂಗಿಲ್ರಿ, ಯಾಕತ್ತಂದ್ರೆ ತಂತ್ರಜ್ಞಾನ ಮುಂದುವರೆದೈತೆ ರೀ. ಈಗ ನಾವು ಗಿಡ ಹಚ್ಚಿದ ನಂತರ ಸ್ವಲ್ಪ ಗಿಡ ಬಡ್ಡಿ ದೊಡ್ಡ ಆದ್ಮ್ಯಾಗ ರೀ, ಒಂದು 3-4 ವರ್ಷ ನಂತರ ಮೈಕ್ರೋ ಚಿಪ್ ಅದು ಕುಂಡಿಸಿಬಿಡೋದು ರೀ ಅವು ಗಿಡಕ್ಕೆ, ಒಂದೊಂದು ಗಿಡಕ್ಕೆ ಒಂದೊಂದು ಚಿಪ್ ಕುಂಡಿಸ್ತಂದ್ರೆ ರೀ. ಅವು ಚಿಪ್ ಎಷ್ಟಕ್ಕೊಂದು ಸಿಗ್ತಾವ ರೀ, ಎಲ್ಲಿ ಸಿಗ್ತಾವ, ಯಾವ ರೀತಿ ಕೂಡಿಸ್ಬೇಕು, ಆ ತಂತ್ರಜ್ಞಾನ ತಮ್ಮ ಕಡೆ ಅದ ರೀ? ಆ ತಂತ್ರಜ್ಞಾನ ನಾವು ಹೇಳುದ ಕೇಳ್ಕೊಂಡು ಮಾಡಿದೀವಿ ರೀ, ಇನ್ನು ಖರೀದಿನ ಏನು ಮಾಡಿಲ್ರಿ, ಇನ್ನು ಮುಂದೆ ಮಾಹಿತಿ ಸಿಗ್ಬೋದು ನಮಗೆ. ಅವು ಮೈಕ್ರೋ ಚಿಪ್ ಕುಂಡಿಸೋದ್ರಿಂದ ಅದು ಮೆಸೇಜ್ ನಮಗೂ ಹೋಗ್ತತಿ, ಮುಂದೆ ಪೊಲೀಸ್ ಸ್ಟೇಷನ್ಗೂ ಹೋಗತಿ. ಬೇಡ ಒಂದೇಳಿ ನಗರ ಚೂಕಾಗಿ ಯಾರೋ ಓದಿದ್ರು ಸಹಿತ ಅದು ಇಲ್ಲೇ ಅದನ್ನು ತೋರಿಸ್ತತಿ. ಅದು ಮೊದಲನೇದಂಗೇನಿಲ್ರಿ ಕಳ್ತನದ್ದು. ಆದ್ರೆ ಅದು GPS ತಂತ್ರಜ್ಞಾನದಿಂದ ತನ್ನ ಲೊಕೇಶನ್ ಎಲ್ಲಿ ಅದ ಅನ್ನೋದು ಕಟ್ಟಿಗೆ ಒಳಗೆ ಇರೋದ್ರಿಂದ ಆ ಚಿಪ್ಪು, ಅದು ಕಟ್ಟಿಗೆ ಸದ್ದ ಯಾವ ಲೊಕೇಶನ್ ಅಲ್ಲಿ ಅನ್ನೋದು ಅದು ತೋರಿಸ್ತದ್ರಿ. ಮತ್ತು ಇವು ಇಷ್ಟೇ ಅರಣ್ಯ ಕೃಷಿ ಬಗ್ಗೆ ಹೇಳಿದ್ರಿ, ಮತ್ತು ಮಾವಿನ ಗಿಡಗಳು ಹೇಳಿದ್ರಿ, ಇದೆಲ್ಲ ಪ್ರದೇಶ ಬಿಟ್ಟು ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀರಲ್ಲ, ಇದು 1 ಎಕರೆ ಅದ ರೀ? ಇದು ಗೋವಿನ ಜೋಳ ರೀ, ಇದು ಗೋವಿನ ಜೋಳ 2 ಎಕರೆ ಅದ ರೀ. ಗೋವಿನ ಜೋಳನು ಇದು ಇಳುವರಿ ಇದು ಚಲೋ ಅದ ರೀ, ಆದ್ರೆ ಇದು 4 ತಿಂಗಳು ಬೆಳೆ ರೀ, ಇದು 4 ತಿಂಗಳಿಗೆ ಕಟಾವಿಗೆ ಬರ್ತೈತೆ ರೀ. ಅದು 4 ತಿಂಗಳು ಕಟಾವು ಆದ್ಮ್ಯಾಗ ಇದನ್ನು ಎಲ್ಲಕ್ಕೆ ಮತ್ತೆ ಕಡಲೆ ಹಾಕ್ತೀವಿ ರೀ, ಕಡಲೆ ಒಂದು ಪೀಕ್ ಕುಲ್ಲ ಆಗ್ತದೆ ರೀ. ಬ್ಯಾಸಿಗೆ ಹೋಗಿ ನೀರಿನ ತೊಂದರೆ ಆಗತ್ತೆ ರೀ, ಈ ನೆಲ ಏನೈತಿ ಕುಲ್ಲ ಬಿಟ್ಬಿಡ್ತೀವಿ ರೀ. ಮತ್ತು ಇಷ್ಟೆಲ್ಲ ಬೆಳೆ ಮಾಡಿದ್ದೀರಿ, ಸಾವಯವ ರೀತಿನೇ ಬೆಳಿತೀನಿ ಅಂತೀರಿ, ಸಾವಯವ ರೀತಿಯಿಂದ ಬೆಳಿಲಕ್ಕ ತಾವು ಏನೇನು ಮಾಡ್ತೀರಿ? ಇದಕ್ಕೆ ಗೊಬ್ಬರಕ್ಕಾಗಿ ಅಥವಾ ಕೀಟನಾಶಕವಾಗಿ ಏನೇನು ಬಳಕೆ ಮಾಡ್ತೀರಿ? ಇವು ನಾವು ವಿಶೇಷವಾಗಿ ಕೀಟನಾಶಕ ಜೀವಾಮೃತ ಯೂಸ್ ಮಾಡ್ತೀವಿ ರೀ, ಜೀವಾಮೃತ ಕೀಟನಾಶಕಕ್ಕೆ ಯೂಸ್ ಮಾಡ್ತೀವಿ ರೀ. ಮುಂದ್ರೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ರೀ. ಇಂಥ ಇವು ದೊಡ್ಡ ಮಾವಿನ ಗಿಡಕ್ಕೆ ರಕ್ತ ಚಂದನ ಹೆಬ್ಬೆವಿಗೆ ಇವು ಗೋಮೂತ್ರ ಬಡ್ಡಿಗೆ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ 15 ದಿವಸಕ್ಕೆ 20 ದಿವಸಕ್ಕೊಮ್ಮೆ ಗೋಮೂತ್ರ ಒಂದೊಂದು ಗಿಡಕ್ಕೆ 1/2 ಲೀಟ್ರ್ ಗೋಮೂತ್ರ ಹಾಕ್ತೀವಿ. ಜೀವಾಮೃತ ತಾವು ತಯಾರು ಮಾಡ್ತಿರಲ್ಲ, ಯಾವ ರೀತಿ ತಯಾರು ಮಾಡ್ತೀರಿ ನಮ್ಮ ರೈತರಿಗೆ ಇಷ್ಟು ಹೇಳ್ಬೋದು? ಜೀವಾಮೃತ ತಯಾರು ಮಾಡೋದು 5 ಕೆಜಿ ಒಂದು 200 ಲೀಟ್ರ್ ಬ್ಯಾರಲ್ದೊಳಗೆ ರೀ, ಒಂದು 30 ಲೀಟ್ರ್ ಗೋಮೂತ್ರ ರೀ ನಾವು ಹಾಕೋದು, ಆಮೇಲೆ 5 ಕೆಜಿ ಸಾವಯವ ಬೆಲ್ಲ, ಒಂದು 5 ಕೆಜಿ ಗುತ್ತಿನ ಮಣ್ಣ, ಇಂಥ ಬೇವಿನ ತಪ್ಪಲ 1/2 ಕೆಜಿಂದ ಒಗೆದದ್ದು ಚಲೋ ರೀ. ಮತ್ತು ಇಲ್ಲಿ ಬೇರೆ ರೈತರು 2 ಕೆಜಿ ಬೆಲ್ಲ ಹಾಕ್ತಾರೆ ಮತ್ತು ಅಷ್ಟೇ ಒಂದು 10 ಲೀಟ್ರಷ್ಟು ಗೋಮೂತ್ರ ಹಾಕ್ತಾರೆ, ತಾವು ಏನು ಹೆಚ್ಚಿಗೆ ಹೇಳ್ತಾ ಇದ್ದೀರಲ್ಲ, ಏನಿದ್ರ ಅನುಕೂಲತೆಗಳು ಏನದವ? ಇದು ಸ್ವಲ್ಪ ಸ್ಟ್ರಾಂಗ್ ಹೆಚ್ಚಾಗ್ತದೆ ರೀ, ಸ್ಟ್ರಾಂಗ್ ಹೆಚ್ಚಾಗ್ತತಿ. ಸ್ವಲ್ಪ ನೀರು ಸ್ಪ್ರೇ ಮಾಡುವಾಗ ಸ್ವಲ್ಪ ನೀರು ಕುಡಿಸ್ಕೊಂಡ್ರು ನಡೀತೈತೆ ರೀ ನಮಗೆ. ತಾವು ಸಿಂಪರಣೆ ಮಾಡುವಾಗ ಬೇಕಾದ್ರೆ ಡೈಲ್ಯೂಟ್ ಮಾಡ್ಕೊಂತೀರಿ? ಸಿಂಪರಣೆ ಮಾಡುವಾಗ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಿಗೆ ಹಾಕೊಂಡು ಕೆಸಿನ ಸ್ಪ್ರೇ ಮಾಡಕ್ಕೆ ನಡೀತೈತ್ರಿ. ಮತ್ತು ಎಲ್ಲ ರೋಗಗಳು ತಾವು ಇದೇ ಜೀವಾಮೃತದಿಂದ ಇದು ಮಾಡ್ತೀರಾ ಅಥವಾ ಯಾವ್ದಾದ್ರು ಕೀಟನಾಶಕ ಅದು ಮಾರುಕಟ್ಟೆಯಿಂದ ತರ್ತೀರಿ? ಕೀಟನಾಶಕ ಮತ್ತೆ ಯಾವ ವಿಶೇಷ ತರು, ಬೇವಿನ ಎಣ್ಣೆ ತರ್ತೀವಿ ರೀ ಮಾರ್ಕೆಟ್ ನಿಂತರು. ಹೆಚ್ಚಾಗಿ ತರೋದು ನಾವು ಕೀಟನಾಶಕ ಅಂದ್ರೆ ಬೇವಿನ ಎಣ್ಣೆನ ರೀ. ಒಟ್ಟಾರೆ ತಮ್ಮ ಪ್ರಯತ್ನ ಸಾವಯವದಿಂದಲೇ ಬೆಳಿಬೇಕನ್ನೋದು? ಒಟ್ಟು ಸಾವಯವದಿಂದನೇ ಬೆಳಿಬೇಕನ್ನೋದು ರೀ. ಈ ರೀತಿ ಯಾಕೆ ತಾವು ವಿಚಾರ ಮಾಡಿದ್ರಿ ಅಂದ್ರೆ, ಈ ರಾಸಾಯನಿಕ ಬಳಕೆ ಬಿಟ್ಟು ಸಾವಯವನೇ ಮಾಡ್ಬೇಕು ಅನ್ನೋ ಯಾಕೆ ಅನಿಸ್ತದೆ? ನಾವು ನಮ್ಮಲ್ಲಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ಕಬ್ಬಿಗೆದು ಆಲ್ರೆಡಿ ನಾವು ಮೊದಲು ಕಬ್ಬು ಬೆಳಿತಿದ್ವಿ, ಅದು ಭೂಮಿ ಫಲವತ್ತತೆ ಕಡಿಮೆ ಮಾಡ್ಲಾಕೈತ್ರಿ. ಅದು ಆಗ ಒಂದು 7-8 ವರ್ಷ ಭೂಮಿ ಬೆಳೀತು, ಮುಂದೆ ಭೂಮಿ ಬೆಳಿಲಾರ್ದಂಗೆ ಆಯ್ಕೋಯ್ತು. ಹೊಡೆಮಾಡಿ ಮತ್ತೆ ತಿಪ್ಪಿ ಗೊಬ್ಬರ ಕಡ್ದಾಗ ಸುಧಾರಣೆ ಆದ್ರು ಭೂಮಿಗಳು, ಅದನ್ನು ವಿಚಾರ ಮಾಡಿಕಿಸಿಂದ ಸಾವಯವನೂ ಮಾಡ್ಬೇಕಂತ ಮಾಡಾಕ್ತೀವ್ರಿ. ಮತ್ತೆ ಇಷ್ಟೆಲ್ಲ ಒಂದು ತೋಟಗಾರಿಕೆ ಬೆಳೆ, ಅರಣ್ಯ ಕೃಷಿ ಬೆಳೆಗಳು ಎಲ್ಲ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ತಾವು ಈ ಒಂದು ಕೃಷಿ ಒಳಗೆ ಅದಿರಿ? ನಾವು ಕೃಷಿ ಒಳಗೆ ಒಂದು 10-12 ವರ್ಷ ಆಯ್ತಿರಿ ಕೃಷಿ ಒಳಗೆ. ಒಂದು ಅದಕ್ಕಿಂತಲೂ ಮುಂಚೆ ಏನು ಮಾಡ್ತಿದ್ದೀರಿ ತಾವು? ಅದಕ್ಕಿಂತ ಮೊದಲು ನಾವು ಶಾಲೆ ಕಲಿತಿದ್ದೀವಿ ರೀ, PUC ಮುಗಿತ್ರಿ. PUC ಮುಗಿದ ಮ್ಯಾಗ ಮುಂದೆ ಒಂದು 3-4 ವರ್ಷ ಮುಂಬೈಗೆ ಹೋದಿವಿ ರೀ. ಯಾಕೆ ಹೋಗಿದ್ರಿ? ಮುಂಬೈಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇತ್ತು, ನೀರಾವರಿ ಇದ್ದಿದ್ದಿಲ್ಲ ರೀ, ಇಲ್ಲೆಲ್ಲ ಒಣ ಬೇಸಾಯ ಇತ್ತು, ಇಲ್ಲೇನು ಭೂಮಿ ಒಳಗೆ ಉತ್ಪನ್ನ ಬರ್ತದಲ್ಲ, ಚಜ್ಜಿನ ಬೆಳೀತಿದ್ದೀವಿ ರೀ ಇಲ್ಲಿ ಮೊದಲು. ಹಿಂಗಾಗಿ ಆರ್ಥಿಕ ಪರಿಸ್ಥಿತಿ ಸುಮಾರಿತ್ತು, ಒಂದು 3-4 ವರ್ಷ ಕಾಡಿ ಹೋಯ್ತಿವಿ ರೀ. ಮತ್ತೆ ಅಲ್ಲಿದ ನಮಗೆ ಸರಿ ಅನಿಸಿದ್ರು, ಹಳ್ಳಿ ಕಾಡೆ ಬಂದು ಒಕ್ಕಲ್ತನ ಮಾಡಾಕತ್ತಿದ್ರು. ಇಲ್ಲಿ ಬಂದಿಂದು ಒಕ್ಕಲ್ತನಕ್ಕೆ ಒಮ್ಮೆ ಹೆಂಗೆ ಬಂದ್ರಿ ತಾವು ಅಲ್ಲಿಂದ ಬಿಟ್ಟು ಮುಂಬೈಯಿಂದ? ಶಾಲೆ ಅಂತೂ ಮೊದಲೇ ಬಿಟ್ಟಿದ್ದೀವಿ ರೀ, PUC ಮಾಡ್ಕೊಂಡು. ಆಗ ಮುಂಬೈಗೆ ಒಂದು 2-3 ವರ್ಷ ಹೋದ್ಮ್ಯಾಗ ಹೊಡಮಾಳಿ ರೀ, ಮೊದಲಿಂದ ನಾವು ಒಕ್ಕಲ್ತನ ಮಂಟಾನ ಅನುಭವ ಇತ್ತು ಸ್ವಲ್ಪ ಏಟಾಗಲಿ, ಬಂದು ಇದಕ್ಕೆ ಅಡಾಪ್ಟ್ ಆಯ್ತೀವಿ ರೀ. ಮತ್ತು ತಮ್ಮ ಕುಟುಂಬದ ಪರಿಚಯ ಇಟ್ಟು ಮಾಡಿಕೊಡ್ರಿ, ಆಮೇಲೆ ತಮ್ಮ ಮಕ್ಕಳು ಎಷ್ಟು ಮಂದಿ ಏನು ಸುದ್ದಿ? ನಮ್ಮದು ಕುಟುಂಬ ಒಬ್ಬಕ್ಕೆ 2 ಗಂಡ್ರಿ ನಮಗೆ, ನಮ್ಮ ಹೆಣ್ಮಕ್ಳು ಅಂಗನವಾಡಿ ಟೀಚರ್ ಅದಾರ ರೀ. ಅವರು ಮಧ್ಯಾಹ್ನವರೆಗೆ 3-4 ವರೆಗೆ ಸಾರಿ ಕಲಿಸಿ ಬಂದು ಮತ್ತು ಇವಾಗ ಕೋಳಿ ದನ ಕರ ಇದನ್ನು ಇದು ಮಾಡ್ತಾರೆ ರೀ. ತಮ್ಮ ಕೃಷಿ ಇದ್ರೊಳಗೆ ಸಹಾಯ ಅದಾರ? ಕೃಷಿ ಇದ್ರೊಳಗೆ ಅವರು ಸಹಾಯ ಅದಾರ ರೀ. ಸಾಲಿ ಮುಗಿಸ್ಕೊಂಡು ಬಂದು 2 ಗಂಡ್ ಅದಾರ ರೀ, ಒಬ್ಬ 4ನೇತಿ ಹೋಗ್ಕಂಡ್ರಿ, ಒಬ್ಬ ಹೆಣ್ತಿ LKG ಹೋಗ್ತಾನೆ ರೀ. ಈ ಕೃಷಿ ಜೀವನದೊಳಗೆ ತಮಗೀಗ ಸಂತೃಪ್ತಿ ಅದ ರೀ? ಸಂತೃಪ್ತಿ ಅದ ರೀ, ಸಂತೃಪ್ತಿ ಅನ್ನಕೇನ್ರಿ, ಯಾವುದು ಇದು ನಿರ್ಬಂಧನೇ ಇರಲಿಲ್ಲ ರೀ. ನಾವು ಆರಾಮವಾಗಿ ನಾವು ಯಾವಾಗ ಮಾಡ್ಬೇಕನ್ನಂಗಾಕೈತಿ ಮಾಡ್ಬೋದು, ಯಾವಾಗ ಬಿಡ್ಬೇಕಾಕೈತಿ ಅಂತ ಬಿಡ್ಬೋದು. ಅಧಿಕಾರಿಗಳು ನೌಕರಿ ಮಾಡೋದ್ರಿಂದ ರೆಸ್ಟ್ರಿಕ್ಷನ್ ಇರ್ತೈತಿ, ಇಷ್ಟು ಟೈಮ್ ಕೆಲಸಕ್ಕೆ ಹೋಗ್ಬೇಕತ್ತಿ, ಇದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ ಏನಿಲ್ಲ. ಈಗ ಕೃಷಿ ಒಳಗೆ ಏನೂ ಉತ್ಪನ್ನ ಇಲ್ಲ, ಈ ಕೃಷಿ ಮಾಡೋದು ಉಪಯೋಗ ಇಲ್ಲ, ಕೃಷಿ ಮಾಡೋದೇ ಬೇಡ ಅಂತ ಕೃಷಿಯಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ ಯುವಕರು, ಅವ್ರಿಗೇನು ಹೇಳ್ಬಯಸ್ತಿರ್ತಾವೆ? ನಾವು ಹೇಳ್ಬಯಸೋದು ಅಂದರೆ ಏನ್ರಿ, ಸಾವಯವ ಬೆಳೆದ್ರೆ ಸಕ್ಸಸ್ ಆಗ್ಬೋದು ರೀ. ಈಗ ರಾಸಾಯನಿಕ ಹಾಕಿ ಉತ್ಪನ್ನ ತೆಗೆದು ಅದರ ಭೂಮಿ ಫಲವತ್ತತೆ ಕೆಲವೊಂದು ವರ್ಷ ಬರ್ತೈತಿ ರೀ ಉತ್ಪನ್ನ, ಮುಂದೆ ಅದ್ರ ಫಲವತ್ತತೆನೆ ಬರಂಗಿಲ್ಲ. ಅದರಿಂದ ಸಾವಯವದಿಂದ ಯಾವುದೋ ಬೆಳೆಯುತ್ತೆ ಬೆಳೆದ್ರು ಸಕ್ಸಸ್ ಆಗಿರುತ್ತೆ ನನಗೆ ಕಾನ್ಫಿಡೆನ್ಸ್. ಅವ್ರ ಹತ್ತಾರ ರೀ, ಸಾವಯವದಿಂದ ಇಳುವರಿನೇ ಬರಂಗಿಲ್ಲ ರೀ, ರಾಸಾಯನಿಕ ಹಾಕಿದ್ರೆ ಇಳುವರಿ ಬರ್ತದೆ ಅಂತಾರ, ತಾವೇನು ಹೇಳ್ತೀರಿ? ಬರ್ತೈತಿ ರೀ, ತಾತ್ಪೂರ್ತಿಕ ರೀ, ಕೆಲವೊಂದು ದಿವಸ ಮಾತ್ರ ಒಂದು 3-4 ವರ್ಷ ಇಳುವರಿ ಪಡಿಬೋದು. ಮುಂದೆ ಅದು ರಾಸಾಯನಿಕ ಹಾಕಿದ್ರೂ ಸಹಿತ ಬೆಳೆದಿಲ್ಲ ರೀ ಭೂಮಿ ಅದು ಮುಂದೋಗಿ. ಮತ್ತು ಬೇರೆ ರೈತರಿಗೆ ತಾವು ಮಾಹಿತಿ ನೀಡ್ಬೋದು ರೀ ತಮ್ಮ ಕೃಷಿ ಬಗ್ಗೆ ಎಲ್ಲ? ಹೇಳೋಣ್ರಿಲ್ಲ, ರೈತ ಬಾಂಧವರಿಗೆ ಬಂದ್ರೆ ಎಲ್ಲರಿಗೂ ಮಾಹಿತಿ ಕೊಡೋಣ್ರಿ. ಅವ್ರು ಬರಬೇಕಾದ್ರೆ ಯಾವ ರೀತಿ ಬರಬೇಕ್ರಿ ಇಲ್ಲಿಗೆ ತಮ್ಮ ತೋಟಕ್ಕೆ? ಇಲ್ಲಿ ಬರಬೇಕಾದ್ರೆ ರೀ 10 ಸಮೀಪ ಆಗ್ತದೆ ರೀ ನಮಗೆ, ನಮ್ಮೂರಿಗೆ. ನಮ್ಮದು ಜಮಖಂಡಿ ತಾಲೂಕು ರೀ ಅದು, ತುಂಗಳ ಕಡೆ ಹಳ್ಳಿ. ಜಮಖಂಡಿಯಿಂದ ಬಸ್ಸಿನ ಸೌಕರ್ಯ ಐತಿ, ಮುಂದೆ ಈ ಕಡೆ 10ನಿಂದನೂ ಬಸ್ಸಿನ ಸೌಕರ್ಯ ಐತಿ ಬರ್ಲಾಕ. 10ನಿಂದ 20 ಕಿಲೋಮೀಟರ್ ಆಗೈತಿ, ಜಮಖಂಡಿಯಿಂದ 30 ಕಿಲೋಮೀಟರ್ ಆಗುತ್ತೆ. ದೂರವಾಣಿ ಸಂಖ್ಯೆ ಹೇಳ್ಬೋದಾ ತಮ್ಮದು? ದೂರವಾಣಿ ಸಂಖ್ಯೆ 9844-9550. ಇನ್ನೊಮ್ಮೆ ಹೇಳ್ರಿ, 9844-9550. ಇನ್ನೊಂದು ಇದ್ರಿ, 8550-8244-50. ಅದು ಕೂಡ ಇನ್ನೊಮ್ಮೆ ಹೇಳಿ, 8550-8244-50. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ತಾವು ಲಭ್ಯವಾಗಿ ಅವ್ರಿಗೆ ಮಾಹಿತಿ ಹೇಳ್ತೀರಿ? ಹ್ಞೂ, ಹೇಳ್ತಾನೆ ರೀ, ಅವಶ್ಯ ಹೇಳ್ತಾನೆ. ಯಾವ ಒಂದು ವೇಳೆಯಲ್ಲಿ ತಮಗೆ ಕರೆ ಮಾಡ್ಬೇಕು ರೀ ಅವರು? ಹೆಂಗ್ರಿ? ಯಾವ ಒಂದು ಟೈಮಲ್ಲಿ ತಮಗೆ ಕರೆ ಮಾಡಿದ್ರೆ ಮಾಹಿತಿ ನೀಡ್ಲಿಕ್ಕೆ ತಮಗೆ ತೊಂದರೆ ಆಗೋದಿಲ್ಲ ಅಂತ? ಏನೇ ಟೈಮ್ ಮಾಡಲಿ, ಇದ್ರ ಬಗ್ಗೆ ಸಜೆಷನ್ ಕೇಳಬೇಕಾದ್ರೆ ರಾತ್ರಿ ಒಂದು ಬಿಟ್ಟು ಹಗಲದ್ದು ಬೇಕಾದ ಟೈಮ್ದಾಗ ಕೇಳಿ, ಹೇಳಕ್ಕೆ ಬರೋದು ಹೇಳೋಣ್ರಿ. ಇಲ್ಲಿವರೆಗೆ ನಮಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಮಾಹಿತಿ ನೀಡಿದ ತಮಗೆ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಸ್ನೇಹಿತರೆ, ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಕೃಷಿ ಅನುಭವಿ ಜಗದೀಶ್ ಕೃಷ್ಣಪ್ಪ ವಜ್ರಮಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುತ್ತಣ್ಣ ಚನ್ನಪ್ಪ ಅಂಗಡಿ ಮತ್ತು ತಂಡದವರಿಂದ ಲಾವಣಿ ಪದಗಳನ್ನು ಕೇಳೋಣ. ಜನ್ಮದಾತ್ಯ ಜಗ ಜನನೇ ಭವಾನೇ ತಾಯ್ತನದ ಮಮತೆಯ ನೀರು ನಮ್ಮ ತಾಯ್ತನದ ಮಮತೆಯ ನೀರು ಕನ್ನಡಾಂಬೆ ಕಲಿ ಕರದ ಕಣಿಯ ಜಲ ನಿನ್ನಡಿಗೆ ಮಾಡಿವಂತಿರಿಸು ತಾಯಿ ನಿನ್ನಡಿಗೆ ಮಾಡಿವಂತಿರಿಸು ಸೌಭಾಗ್ಯ ಸಿರಿಯೇ ಸಡಗರದ ನೆಲೆಯೇ ತಾಯ್ನಾಡ ಕೀರ್ತಿಯನೇ ಉಳಿಸು ನಮ್ಮ ತಾಯ್ನಾಡ ಕೀರ್ತಿಯನೇ ಉಳಿಸು ಹ ಜನ್ಮದಾತ್ಯ ಜೈಕಾರದೊಂದಿಗೆ ಸತ್ಯ ಶಾಂತಿ ಧರ್ಮವ ರಚಿಸು ಹೌದು ಸತ್ಯ ಶಾಂತಿ ಧರ್ಮವ ರಚಿಸು ಅನ್ಯರಿಗೆ ಅಳುಕಾದಂತೆ ವೀರ ಬಾಹುಬಲದಲ್ಲಿ ಮೆರೆಸು ನೀ ವೀರ ಬಾಹುಬಲದಲ್ಲಿ ಮೆರೆಸು ಭರತ ಕಂಡ ಬಾಂಧವ್ಯ ನಿಧಿಯಲ್ಲಿ ಸದ್ಭಾವ ನಮ್ಮಳು ನೆಲೆಗೊಳಿಸು ತಾಯಿ ಸದ್ಭಾವ ನಮ್ಮಳು ನೆಲೆಗೊಳಿಸು ಆ ಕೀರ್ತಿಯ ನಾಡು ಶ್ರೀಗಂಧ ಬೀಡು ಅಂತಸ್ತಿ ನಡೆ ಸಮನಾಗಿರಿಸು ಹೌದು ಅಂತಸ್ತಿ ನಡೆ ಸಮನಾಗಿರಿಸು ಭುವನೇಶ್ವರಿ ಶತ ಶರಣು ನಿನ್ನಗೆ ಅಖಂಡ ಸಾಹಸ ಪಡ ಮಾಡಿಸು ತಾಯಿ ಅಖಂಡ ಸಾಹಸ ಪಡ ಮಾಡಿಸು ಬಂಧು ಮಿತ್ರರ ಹೃದಯ ಪೊಕ್ಕು ನೀ ಬಿಡದೆ ಧರ್ಮದಲ್ಲಿ ನಡೆಗಲಿಸು ತಾಯಿ ಬಿಡದೆ ಧರ್ಮದಲ್ಲಿ ನಡೆಗಲಿಸು ಕಂದ ಚಲ್ಲಲ್ಲ ಸುಂದರ ಹಾಡಿಗೆ ಮುಂದಾಗಿ ಸಾಹಿತ್ಯ ಪಾಲಿಸು ತಾಯಿ ಮುಂದಾಗಿ ಸಾಹಿತ್ಯ ಪಾಲಿಸು ಆ ತಂದೆ ಬಸವನ ದಯದಿಂದ ನೀನು ಒಂದೊಂದು ಹಾಡನ್ನು ಆಲಿಸು ಹಿಂಗ ಒಂದೊಂದು ಹಾಡನ್ನು ಆಲಿಸು ಆ ಗದಗ ಜಿಲ್ಲೆಯೋಳು ಅಡವಿ ಸೋಮಾಪುರ ಗ್ರಾಮದೋಳು ನೀ ಕಂಗೊಳಿಸು ತಾಯಿ ಗ್ರಾಮದೋಳು ನೀ ಕಂಗೊಳಿಸು ಆ ಕಂದ ಮುತ್ತಣ್ಣನ ಸುಂದರ ಹಾಡಿಜ ಸುಂದರವಾಗಿ ಪಾಲಿಸು ಹಿಂಗ ಸುಂದರವಾಗಿ ಪಾಲಿಸು ಏ ಕನ್ನಡ ಅಂಬೆ ಕಣ್ಮಣಿಯ ಶಾರದೆ ಧನ್ಯವಾದಗಳ ಸ್ವೀಕರಿಸು ನಮ್ಮ ಧನ್ಯವಾದಗಳ ಸ್ವೀಕರಿಸು ಜನ್ಮದಾತ್ಯ ಜಗ ಜನನಿ ಭವಾನಿ ತಾಯ್ತನದ ಮಮತೆಯ ನೀರಿಸು ಕಾದು ತಾಯ್ತನದ ಮಮತೆಯ ನೀ ಸೂರ ಪುರುಷರು ಧೀರ ಮಹಿಳೆಯರು ಧರೆ ಏಳು ಕೀರ್ತಿ ಗಳಿಸಿದರ ಅವರು ಧರೆ ಏಳು ಕೀರ್ತಿ ಗಳಿಸಿದರ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಕೇಳಿ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರ ಅವರು ಗಂಡು ಗಲಿಯಾಗಿ ಬಾಳಿದರ ಬಂಡ ಆಂಗ್ಲರನ್ನ ಗುಂಡಿಜ ನಡುಗಿಸಿ ಕನ್ನಡ ಕೀರ್ತಿ ಉಳಿಸಿದರ ನಮ್ಮ ಕನ್ನಡ ಕೀರ್ತಿ ಉಳಿಸಿದರ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜುಮಾತ್ಮ ರುದಿಸಿದರ ಹೌದು ಭಾರಿ ಭಾರಿ ಜುಮಾತ್ಮ ರುದಿಸಿದರ ಶೂರ ಪುರುಷರು ಧೀರ ಮಹಿಳೆಯರು ದರೆಯೋಳು ಕೀರ್ತಿ ಗಳಿಸಿದರ ಅವರು ದರೆಯೋಳು ಕೀರ್ತಿ ಗಳಿಸಿದರ ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕೇಳ್ರಿ ಚಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಣ ಕಾದಿದರ ವೈರಿ ಗುಡ ಕತ್ತಿ ಹಿಡಿದು ರಣ ಕಾದಿದರ ಗಂಡ ಉಡುಪ ಒಟ್ಟು ದುಂಡಾರು ಮಾಲು ಸುತ್ತಿ ವೈರಿ ರುಂಡ ಚಂಡಾಡಿದರ ಅವರು ವೈರಿ ರುಂಡ ಚಂಡಾಡಿ